ಕೀಟ ಹಾಗೂ ರೋಗಗಳ ನಿರ್ವಹಣೆಯನ್ನು ಬಹಳ ಮುಖ್ಯವಾಗಿ ನಮ್ಮ ಕೃಷಿಕರು ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಯಾರು ಏನೇನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅವುಗಳ ನಿರ್ವಹಣಾ ಕ್ರಮಗಳು ಹೇಗಿದ್ದಾವೆ ಅನ್ನುವಂಥ ವಿಚಾರಗಳನ್ನು ನೀವು ಇವತ್ತು ಹಂಚಿಕೊಳ್ಳಬಹುದು. ಜೊತೆಗೆ ಈ ಬೆಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಾವು ತಿಳಿದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಯನ್ನು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮಾಡಿಕೊಡ್ತಾರೆ. ನೀವು ಕರೆಯನ್ನು ಮಾಡಿ ನಮ್ಮನ್ನು ಸಂಪರ್ಕ ಮಾಡಬೇಕಾದಂತಹ ಸಂಪರ್ಕ ಸಂಖ್ಯೆಗಳು ಈ ರೀತಿ ಇದ್ದಾವೆ. 245-258 ಇದು ಒಂದು ಸಂಖ್ಯೆ. ಮತ್ತೊಂದು ಸಂಖ್ಯೆ 246-289 ಎಸ್ಟಿಡಿ ಕೋಡ್ ಸಂಖ್ಯೆ 08-172. ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ನೀವು ನೇರವಾಗಿ ಸಂಪರ್ಕವನ್ನು ಮಾಡಬಹುದು. ಯಾರೆಲ್ಲ ಕರೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಹಲೋ, ಹಲೋ, ಸಂಪರ್ಕದಲ್ಲಿ ವ್ಯತ್ಯಯ ಕಾಣ್ತಾ ಇದೆ, ನೇರವಾಗಿ ಸಂಪರ್ಕವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲೋ, ನಮ್ಮ ಬೇಲೂರು ಭಾಗದಲ್ಲಿ, ಹೊಳೆನರಸೀಪುರ ಭಾಗದಲ್ಲಿ, ಅರಕಲಗೂಡು ಭಾಗದಲ್ಲಿ, ಈ ಎಲ್ಲ ಭಾಗಗಳಲ್ಲಿಯೂ ಕೂಡ ಬೇರೆ ಬೇರೆ ತರಹದ ತರಕಾರಿ ಬೆಳೆಗಳ ಸಾಗುವಳಿಯನ್ನು ಮಾಡಲಾಗುತ್ತೆ. ಬಹಳ ವಿಶೇಷವಾಗಿ ನಮ್ಮ ಅರಕಲಗೂಡು ಭಾಗದಲ್ಲಿ ಈ ಹಸಿರು ಮೆಣಸಿನಕಾಯಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಈ ಹಸಿರು ಮೆಣಸಿನಕಾಯಿ ಏನಿದೆಯೋ ಇದನ್ನು ಸಾಮಾನ್ಯವಾಗಿ ಈ ಚಳಿಗಾಲ ಆರಂಭ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ಮುಂಗಾರು ಹಂಗಾಮಿನ ಭತ್ತ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಅವರು ಎಲ್ಲಿಂದ ಮಾತಾಡ್ತೀರಿ? ತಿಪ್ಟೂರಿಂದ. ಕುಮಾರಸ್ವಾಮಿ ಅವರೇ, ಎಷ್ಟೆಕರೆ ಜಮೀನು ಇದೆ ನಿಮಗೆ? ನಾಲ್ಕು ಎಕರೆ ಇದೆಯಾ? ಏನೇನು ಬೆಳಿತೀರಿ? ತೆಂಗಿನ ಗಿಡದಲ್ಲಿ ತರಕಾರಿ ಮಾಡ್ತೀವಿ. ಸೊಪ್ಪು ಮತ್ತೆ ಬೀನ್ಸ್, ಮತ್ತೆ ನೀವು ಹೇಳ್ದಂಗೆ ಕ್ಯಾರೆಟ್, ಮೂಲಂಗಿ ಇತರ ಎಲ್ಲ ಬೆಳಿತೀವಿ. ಸರ್, ಅದು ಹಾಕಿದ್ರೆ ಸ್ವಲ್ಪ ಕುಂಠಿತ ಅಂದ್ರೆ ಎಲೆ ಬೆಳ್ಳಗಾಗೋದು ಇತರ ಎಲ್ಲ ಬರುತ್ತೆ ಸರ್. ಅದು ಯಾರು ಹಾಕ್ಬೇಡಿ ಅಂತಾರೆ. ಅದು ಯೂರಿಯಾ ಹಾಕ್ತಾ ಹೋದ್ರೆ ಕಲರ್ ಬರಲ್ಲ, ಗ್ರೀನ್ ಬರಲ್ಲ, ಹಸಿರು ಬರಲ್ಲ. ಅದು ಯೂರಿಯಾ ಹಾಕಿದ್ರೆ ತೆಂಗಿನ ಮರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ಹಂಗಾಗಿ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ. ಈಗ ನೀವು ಯಾವಾಗ ಬಿತ್ತನೆ ಮಾಡೋ ಅಂತದ್ದು? ಈಗ ಜನವರಿಯಿಂದ ಮಾಡ್ತೀವಿ ಸರ್. ಇದು ಹೌದಾ? ಯಾವ ಬೆಳೆಯನ್ನ ಆಯ್ಕೆ ಮಾಡ್ತೀರಾ ಈ ಟೈಮಲ್ಲಿ? ಮೆಂತ್ಯ ಅಂತ ಬರುತ್ತೆ ಸೊಪ್ಪಿನಲ್ಲಿ, ಸೊಪ್ಪಿಗೆ, ಮತ್ತೆ ಕೊತ್ತಂಬರಿ ಬರುತ್ತೆ, ಮತ್ತೆ ಬೀನ್ಸ್ ಹಾಕ್ತಿವಿ ಸರ್. ನಾಲ್ಕೈದು ತರದ್ ಮಾಡ್ತೀವಿ ಬೀನ್ಸ್. ನಾವು ಅತಿ ಹೆಚ್ಚಾದ್ರೆ ಹಾಸನ್ ಮಾರ್ಕೆಟ್ ಇಲ್ಲ ಶಿವಮೊಗ್ಗ ಹಾಕ್ತಿವಿ. ಅದು ಅದನ್ನೇ ಸ್ವಲ್ಪ ಎಲೆ ಬೆಳ್ಳಗಾಗುತ್ತೆ, ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ಆ ತರ ಯಾವ್ದಾದ್ರು ಬೇರೆ ತರ ಏನಾದ್ರು ಮಾಡ್ಬೋದಾ ಹೇಗೆ ಅಂತ. ನೀವು ಸಾವಯವ ಪದ್ಧತಿಯಲ್ಲಿ ಮಾಡ್ತೀರಾ ಅಥವಾ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತೀರಾ? ಸಾವಯವನೇ ಜಾಸ್ತಿ. ರಾಸಾಯನಿಕ ಅಂದ್ರೆ ಅದು ಹಾಕ್ಲೇಬೇಕಲ್ಲ ಸರ್, ಸ್ವಲ್ಪ ಗೊಬ್ಬರ ಅಂತೆ ಕಾಂಪೋಸ್ಟ್ ಹಾಕ್ಲೇಬೇಕು, ಡಿ ಎ ಪಿ ಅದು ಇದು ಹಾಕ್ಲೇಬೇಕು. ಆದ್ರೆ ಅತಿ ಹೆಚ್ಚು ಆಗಲ್ಲ, ಹಾಕದಿಲ್ಲ ನಾವು. ತೆಂಗಿನ ಗರಿದು ಕರಗಿಸಿರೋದು ಎರೆಹುಳು ಎಲ್ಲ ತುಂಬಾ ಚೆನ್ನಾಗಿದೆ ನಮ್ ತೋಟದಲ್ಲಿ. ಆದ್ರೂ ಇಳುವರಿ ಪ್ಲಸ್ ಗ್ರೀನ್ ಹಸಿರು ಬರ್ಬೇಕಂದ್ರೆ ಸ್ವಲ್ಪ ಕಾಂಪೋಸ್ಟ್ ಹಾಕ್ಲೇಬೇಕಾಗುತ್ತೆ. ಆ ವಿಚಾರದಲ್ಲಿ ನಿಮ್ಮನ್ನ ಕೇಳೋಣ ಅಂತ ಮಾತಾಡ್ತಾ ಇದ್ದೀನಿ. ಏನಿಲ್ಲ, ಈಗ ಸ್ವಲ್ಪ ಈ ಚಳಿಗಾಲ ಹೆಚ್ಚಾಗಿರುತ್ತಲ್ಲ, ಈ ಚಳಿಗಾಲದಲ್ಲಿ ಯಾವ್ದು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಚಳಿಗಾಲಕ್ಕೆ ಒಂಥರ ನಾವ್ ಹೆಂಗ್ ಮುದುರ್ಕೊಂಡು ಕೂತ್ಕೊಬಿಡ್ತೀವ, ಹಂಗೆ ಅದು ಪ್ರಾಕೃತಿಕವಾಗಿ ಗಿಡಗಳಿಗೂ ಕೂಡ ಆ ರೀತಿ ಆಗುತ್ತೆ. ಈ ಹುಳಿ ಮಜ್ಜಿಗೆ ಇರುತ್ತಲ್ಲ, ಈ ಹುಳಿ ಮಜ್ಜಿಗೆ ಈ ತರದ ಒಂದಷ್ಟು ಸಿಂಪಡಣೆ ಮಾಡೋದ್ರಿಂದ ಅದು ಆ ತರದ ಸಮಸ್ಯೆಗಳನ್ನ ಒಂದಷ್ಟನ್ನ ನಾವು ತಪ್ಪಿಸ್ಬಹುದು. ತಪ್ಪಿಸ್ಬಹುದು. ಹಾಗಾಗಿ ಆ ತರಹದ ಕೆಲವನ್ನ ನೀವು ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಗೊಬ್ಬರ ಗೊಬ್ಬರದ ವಿಚಾರದಲ್ಲಿ ಈಗ ಏನು ಎಲೆ ಮುಟ್ಟಕೊಳ್ಳುತ್ತೆ ಅಂತೇಳಿ ಹೇಳಿದ್ರು ತಾವು, ರೌಂಡ್ ಆಗ್ತಾ ಬರುತ್ತೆ. ಈಗ ನಮ್ಮ ಹಾಸನ ಜಿಲ್ಲೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದಂತಹ ಹೆಚ್ ಆರ್ ಯೋಗೇಶ್ ಅವರು ನಮ್ಮೊಂದಿಗಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರವರು. ಈಗ ಚಳಿಗಾಲದ ಪ್ರಾರಂಭದಲ್ಲಿ ಸರ್ ಒಂದಷ್ಟು ಎಲೆ ಎಲ್ಲ ಮುಟ್ಟರ್ಕೊಳ್ಳುತ್ತೆ ಮತ್ತೆ ಬೆಳ್ಳಗಾಗುತ್ತೆ, ಇದಕ್ಕೆ ಏನ್ ಪರಿಹಾರ ಅಂತೇಳಿ ಕುಮಾರಸ್ವಾಮಿ ಅವರು ನಮ್ಗೆ ಕರೆ ಮಾಡಿ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ಕಾರ ಸರ್. ಹೇಳಿ ಹೇಳಿ, ಏನಾಗಿದೆ ಹೇಳಿ ಹೇಳಿ ಹೇಳಿ. ಅದನ್ನೇ ಈಗ ನಾವು ಬೇಸಿಗೆ ಕಮ್ಮಿಸೋದಕ್ಕೆ ತರಕಾರಿ ಸಿಗ್ಲಿ ಅಂತ ಹೇಳಿ ಸ್ವಲ್ಪ ತರಕಾರಿ ಮಾಡ್ತೀವಿ ಸರ್. ಯಾವ್ಯಾವ ತರಕಾರಿ ಮಾಡ್ತಾ ಇದ್ರಿ? ಬೀನ್ಸ್, ಬೆಂಡೆಕಾಯಿ, ಮತ್ತೆ ಕ್ಯಾರೆಟ್, ಮೂಲಂಗಿ ತರಕಾರಿ ಮಾಡ್ತೀವಿ. ಅದು ಭೂಮಿ ಒಳಗಡೆ ಇರೋದು ತರಕಾರಿ ಅಂದ್ರೆ ಕ್ಯಾರೆಟ್, ಮೂಲಂಗಿ ಚೆನ್ನಾಗಿ ಬರುತ್ತೆ. ಗಿಡ ಮೇಲ್ಗಡೆ ಸ್ವಲ್ಪ ಮಡ್ಕೊಳ್ಳೋದು ಇಲ್ಲ. ಅದು ಏನಾಗ್ತದೆ, ಒಂದೇ ಸಲ ಚಳಿ ಜಾಸ್ತಿ ಆಗಿದೆ ಈಗ, ನಮ್ಗೆಲ್ಲ ಗೊತ್ತಿರ್ತದೆ. ಒಂದೇ ಸಲ ಚಳಿ ಜಾಸ್ತಿ ಆಗಿದೆ ಈಗ, ಚಳಿ ಜಾಸ್ತಿ ಆದಾಗ ಒಂದು ಸ್ವಲ್ಪ ಆ ರೀತಿ ಸಸ್ಯಗಳಲ್ಲಿ ಒಂದು ಸಿಂಪ್ಟಮ್ ಕಾಣ್ತದೆ. ಅದು ಹಳದಿ ಆಗುವಂಥದ್ದು ಮತ್ತು ಮುರುಡು ರೋಗ ಬರುವಂಥದ್ದು ಒಂದು ಕಾಣ್ತದೆ. ಒಂದು ಅದು ಒಂದು ಬೆಳವಣಿಗೆ ಕುಂಠಿತ ಆದಾಗ ಆ ರೀತಿ ಸ್ವಲ್ಪ ಲಕ್ಷಣಗಳು ನಮ್ಮ ವಿಶೇಷ ತರಕಾರಿಗಳಲ್ಲಿ ಕಂಡು ಬರ್ತವೆ. ನೀವೇನು ಮಾಡಿ, ಸಾವಯವ ಮಾಡ್ತಿದ್ದೀರೋ ಅಥವಾ ರಾಸಾಯನಿಕ ಮಾಡ್ತಿದ್ದೀರೋ ನೀವು? ಎರಡನ್ನೂ ಮಿಕ್ಸಲ್ಲಿದ್ರೆ ಓಕೆ, ಅಷ್ಟೇ ಬಿಡಿ. ಎರಡನ್ನೂ ಮಿಕ್ಸಲ್ಲಿದ್ದೀರಲ್ವ ನೀವು? ನೀವೇನು ಮಾಡಿ, ನಿಮ್ಮಲ್ಲಿ ಹಸುಗಳಿದ್ರೆ ಸ್ವಲ್ಪ ಗಂಜಲ ಇರ್ತದಲ್ಲ ಗಂಜಲ, ಆ ಗಂಜಲ ಮತ್ತೆ ಸಗಣಿ ಬೊಗ್ಡ ಮಾಡ್ಕೊಂಡು ಸ್ವಲ್ಪ ಎಲ್ಲ ಗಿಡಗಳಿಗೆ ಕುಡಿ ಅದನ್ನ ದಯಮಾಡಿ. ಅದು ಏನಾಗ್ತದೆ, ಸ್ವಲ್ಪ ಗಿಡಗಳಿಗೆ ಬೂಸ್ಟ್ ಕೊಟ್ಟಂಗಾಗ್ತದೆ ಮತ್ತೆ ಸ್ವಲ್ಪ ಗಿಡಗಳಲ್ಲಿ ಉಷ್ಣಾಂಶವನ್ನ ಜಾಸ್ತಿ ಮಾಡ್ತದೆ ಅದು. ಸೊ ಅದಕ್ಕೂ ಗಂಜಲ ಮತ್ತೆ ಸಗಣಿ ಬೊಗ್ಡವನ್ನ ಸ್ವಲ್ಪ ಎಲ್ಲ ಗಿಡಗಳಿಗೆ ಕುಡಿ ಒಂದು. ಎರಡನೇದು, ಏನಾದರೂ ರೋಗದ ಬಾಧೆಗಳು ಏನಾದರೂ ಇದ್ರೆ, ಯಾವ್ದನ್ನಾದ್ರು ಉದಾಹರಣೆ ಫಂಗಸ್ಸು, ಎಲೆ ಕೆಳಭಾಗ ಏನಾದರೂ ಫಂಗಸ್ ಅಂತದ್ದು ಕಂಡು ಬಂದರೆ ಅದಕ್ಕೆ ಏನು ಜಾಸ್ತಿ ಅಂತದೇನಿಲ್ಲ, ನಮ್ಮಲ್ಲಿ ಸಾಫ್ ಅಂತ ಒಂದು ಔಷಧಿ ಬರ್ತದೆ. ಸಾಫು, ಆ ಸಾಫ್ ಔಷಧಿಯನ್ನು ಒಂದು 2-2 ಗ್ರಾಮ್ 1 ಲೀಟ್ರ್ ನೀರಿಗೆ, ಅದು ವಯಸ್ಸಿನ ಮೇಲೆ ಒಂದು 1.5-2 ಗ್ರಾಮ್ 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನೊಂದು ನೀವು ಸಿಂಪರಣೆ ಮಾಡಿ ಸಾಕು. ಇಷ್ಟು ಎರಡನ್ನು ಮಾಡಿದ್ರೆ ನಿಮ್ದು ಕಂಟ್ರೋಲ್ ಆಗ್ತದೆ, ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ ಅದು. ಆಯ್ತು ಆಯ್ತು, ಮಾಡಿ ಅಷ್ಟು ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್, ಧನ್ಯವಾದ. ಧನ್ಯವಾದ ಕುಮಾರಸ್ವಾಮಿ ಅವರೇ. ಮುಂದಿನ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ಹೇಳಿ ಸರ್. ಹಲೋ, ಹಲೋ, ನಮಸ್ತೆ, ಮಾತನಾಡಿ. ನಾವು ಇವತ್ತು ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ ವಿಷಯ ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಈ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಯಾವೆಲ್ಲ ಬೆಳೆಗಳನ್ನು ನಮ್ಮ ಕೃಷಿಕರು ಬೆಳೀತಾರೋ ಆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ನೇರವಾಗಿ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್ ಆರ್ ಯೋಗೇಶ್ ಅವರು. ನೀವು ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2452-2558, ಮತ್ತೊಂದು ಸಂಖ್ಯೆ 2462-289, ಎಸ್ಟಿಡಿ ಕೋಡ್ ಸಂಖ್ಯೆ 08172. ನೀವೀಗ ಕರೆಯನ್ನು ಮಾಡಿ ನೇರವಾಗಿ ಉಪನಿರ್ದೇಶಕರ ಜೊತೆಗೆ ಮಾತಾಡಬಹುದು. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಾನು ಚಂದ್ರೇಗೌಡ, ಗೆಂಡೇಹಳ್ಳಿ, ಬೆಲ್ಲೂರು ತಾಲೂಕು, ಹಾಸನ ಜಿಲ್ಲೆ. ಏನ್ ಪ್ರಶ್ನೆ ಇದೆ ಕೇಳಿ ಚಂದ್ರೇಗೌಡ್ರೆ. ಸರ್, ನಾವೊಂದು 15,000 ಮರ ಬೆಳೆದ್ದೀನಿ, ಅದರಲ್ಲಿ ಹಲಸಿನ ಮರ 400 ಬೆಳೆದ್ದೀನಿ. ನನಗೆ ವೃಕ್ಷಮಿತ್ರ ಪ್ರಶಸ್ತಿ ಸಿಕ್ಕಿದೆ. 45 ಅದು ತಳಿ ಅಭಿವೃದ್ಧಿಗೆ ಗುಜರಾತ್ ಹೋಯ್ತು. ಇನ್ನ ನಾನು ಉಳಿದಂತೆ ಸಿಲ್ವರ್ ಮರ ಹೆಚ್ಚಿಗೆ ಇದೆ ನಮ್ದು ಕಾಫಿ ಏರಿಯಾ. ಹೌದು, ನನಗೆ ಬಿಜಾಪುರದಲ್ಲಿ ಕರೆದು ಒಂದು ಸನ್ಮಾನ ಮಾಡಿದ್ರು. ಮೊನ್ನೆ ಉಳಿಸಿ ಆಂದೋಲನ ಮಾಡಿದ್ರು ಸರ್, ಆ ಮಣ್ಣು ಉಳಿಸಿ ಆಂದೋಲನ ಸೇರ್ಕೊಂಡ್ರೆ ಎಲ್ಲರೂ ಗೊಬ್ಬರ ಔಷಧಿ ಕಳೆನಾಶಕ ಕೊಳ್ತಾರೆ. ನಾನು ಕೂಡ ನನ್ನ ಮನೆಗೆ 1 ವರ್ಷಕ್ಕೆ 300 ಮೂಟೆ ಕೆಮಿಕಲ್ ಕೊಳಿಸ್ತಾ ಇದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ಹ್ಯೂಮನ್ ಬಾಡಿ ಎಫೆಕ್ಟಿನ್ ಕೆಮಿಕಲ್ ಅಂತಾ ಇದ್ದಾನ್, ಇಂಡಿಯನ್ ಥಾಯಲ್ ಎಫೆಕ್ಟಿನ್ ಕೆಮಿಕಲ್ ಅಂತಾ ಇದ್ದಾನ್. ತಾವು ದಯಮಾಡಿ ಮೋದಿ ಅವರು ವಿಚಾರ ತಿಳಿಸಿ ಬ್ಯಾನ್ ಮಾಡಿದ್ರೆ ಎಲ್ಲ ಆರೋಗ್ಯವಂತರಾಗಿ ಬಾಳ್ತೀವಿ ಅನ್ನೋದು ಒಂದ್ ಪ್ರಶ್ನೆ. ಎರಡನೇದು, ಈ ಭೂಮಿ ತಾಯಿ ಏನೇನು ಕೊಡ್ಬೇಕಾಗಲ್ಲ, ನಂಗೆ ತುಂಬಾ ಕೊಟ್ಟಿದೆ ಸ್ವಾಮಿ. ನಾನು ಭತ್ತ ಬೆಳೆದಿನಿ, ಆಲೂಗಡ್ಡೆ ಬೆಳೆದಿನಿ, ಕಾಫಿ ಬೆಳೆದ್ದೀನಿ, ಏಲಕ್ಕಿ ಬೆಳೆದ್ದೀನಿ, ಜೋಳ, ಆಲೂಗಡ್ಡೆ, ಏನೇನು ಇನ್ನ ಅಗರುಡ್ಡು ಅದು ಇದು ಎಂತದ್ದು ಏನಿಲ್ಲ, ಎಲ್ಲಾ ಬೆಳೆದ್ದೀನಿ ನಾನು. ಹಂಗೌಡ್ರಿ, ಆಮೇಲೆ ನನ್ನನ್ನು ಎ ಪಿ ಸಂಜಯ್ ಸರ್ ನಿಮ್ಮನ್ನು ರಾಷ್ಟ್ರ ಮಟ್ಟಕ್ಕೆ ಗುರುತಿಸ್ತೀನಿ ಅಂತ ಹೇಳಿದ್ರು. ಹಂಗೌಡ್ರಿ, ಅವ್ರು ಆವಾಗ ಸ್ಥಾನದಲ್ಲಿದ್ದರು. ತುಂಬಾ ಜನ ಕಾಯ್ತಾ ಇದ್ದಾರೆ ಪ್ರಶ್ನೆ ಕೇಳಲಿಕ್ಕೆ. ಆಯ್ತು ಸ್ವಾಮಿ, ಪ್ರಶ್ನೆ ನಂದು ಈ ಈ ಮಣ್ಣಿಗೆ ನಾವು ಹಾಕಿರೋದು ವಿಷ ತಪ್ಪು ಅಂತ ಸರ್. ಅಲ್ಲ ಗೌಡ್ರಿ, ಈಗ ನಮ್ಮಲ್ಲಿ ಅದಕ್ಕೆ ಬೇಸಾಯದಲ್ಲಿ ಪದ್ಧತಿಗಳಿದೆ, ಸಾವಯವ ಪದ್ಧತಿ ಇದೆ, ಸ್ವಾಭಾವಿಕ ಪದ್ಧತಿ ಇದೆ, ನೈಸರ್ಗಿಕ ಕೃಷಿ ಇದೆ, ಅದ್ರ ಜೊತೆಗೆ ರಾಸಾಯನಿಕ ಕೃಷಿ ಇದೆ. ನಮ್ಮ ರೈತರುಗಳು ನಾವು ನಮ್ಮ ಮಣ್ಣಿನ ಹವಾಗುಣ, ನಮ್ಮ ಹವಾಗುಣ ಮಣ್ಣಿನ ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡು ನಾವು ಯಾವ ಬೆಳೆ ಬೆಳೀತಾ ಇದ್ದೀವಿ, ಆ ಬೆಳೆಗೆ ಯಾವ ಬೇಸಾಯ ಕ್ರಮಗಳು ಪ್ರಮುಖವಾಗಿವೆ, ಯಾವ ಬೇಸಾಯ ಕ್ರಮಗಳು ಬಹಳ ಮುಖ್ಯ, ಮತ್ತೆ ಯಾವ ಬೇಸಾಯ ಕ್ರಮಗಳನ್ನ ಮಾಡಿದ್ರೆ ನಮಗೆ ಆದಾಯ ಬರ್ತದೆ ಅಂತ ಒಂದು ಯೋಚನೆ ಮಾಡಿ ನಾವು ಆ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು. ನಾವು ಈಗ ನಾವು ಸಾಕಷ್ಟು ಬೇಸಾಯ ಕ್ರಮಗಳನ್ನ ಹೇಳ್ತೀವಿ, ನಾವು ವಿಜ್ಞಾನಿಗಳು ಸಾಕಷ್ಟು ಬೇಸಾಯ ಕ್ರಮಗಳನ್ನ ನಿಮ್ಗೆ ಹೇಳ್ತಾ ಬರ್ತೀವಿ. ಒಂದು ನಾವು ಮುಖ್ಯವಾಗಿ ಈಗ ಹೇಳ್ತಿರೋದ್ರೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳಿ ಎಲ್ಲ ಜಮೀನಲ್ಲಿ ಅಂತ ಹೇಳ್ತೀವಿ. ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿದ್ರೆ ನೀವು ಸಾವಯವ ಕೃಷಿನೂ ಇರಬೇಕು ಜಮೀನಲ್ಲಿ, ಜೊತೆಗೆ ರಾಸಾಯನಿಕ ಕೃಷಿನೂ ಇರಬೇಕು. ಎರಡನ್ನೂ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಬೆಳೆ ಇಳುವರಿ ಬರ್ತದೆ, ಜೊತೆಗೆ ನಮಗೆ ಆದಾಯನೂ ಬರ್ತದೆ ಅಂತ ನಮ್ಮ ಉದ್ದೇಶದಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಗಳನ್ನ ಬೆಳೆಸಿ ಅಂತ ಹೇಳ್ತೀವಿ. ಖಂಡಿತವಾಗಿ ನಮ್ಮ ರೈತರು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಕುರಿ ಇರಬೇಕಾಗ್ತದೆ, ಮೇಕೆ ಇರಬೇಕಾಗ್ತದೆ, ದನ ಎಮ್ಮೆಗಳು ಇರಬೇಕಾಗ್ತದೆ, ಆ ಸಗಣಿಗಳು ಗೊಬ್ಬರಗಳನ್ನ ಉಪಯೋಗ ಮಾಡಬೇಕಾಗ್ತದೆ ನಾವು ಯಥೇಚ್ಛವಾಗಿ. ನಂತರ ಸ್ವಲ್ಪ ಗಿಡಕ್ಕೆ ಏನು ಔಷಧಿಗಳು ಬೇಕೋ ಅದನ್ನ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಕಾಗ್ತದೆ, ಸ್ವಲ್ಪ ಔಷಧಿಗಳನ್ನ ಹಾಕಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಒಂದೇ ಸಲ ಎಲ್ಲಾನು ಪದ್ಧತಿಗಳನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕ್ ಆಗೋದಿಲ್ಲ. ಒಂದು ಸಮಗ್ರವಾಗಿ ಚಿಂತನೆ ಮಾಡಿ ಸಮಗ್ರ ಬೇಸಾಯ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಉಪಯೋಗ. ನಮ್ಮ ಮನೇಲಿ 25 ದನ ಇತ್ತು, ಕುರಿ ಇತ್ತು, ಎಮ್ಮೆ ಇತ್ತು. ಆ ಗೊಬ್ಬರ ಹಾಕಿ ನಾನು ಭತ್ತ ಬೆಳೆದ್ರೆ ಭತ್ತ ಹಿಡ್ಕೊಂಡು ಚಿನ್ನ ಹಿಡ್ಕೊಂಡಂಗೆ ಅದು ಸಹ ಆಯ್ತು ಬಿಡಿಗೌಡ್ರೆ. ಈಗ ಸಮಗ್ರ ನೀವು ದಯಮಾಡಿ ನೀವೊಬ್ರು ಆದರ್ಶ ರೈತರಾಗಿ ಮಾದರಿ ರೈತರಾಗಿ ನಾವೇ ನಿಮ್ ತೋಟಕ್ಕೆ ಬರ್ತೀವಿ, ನಿಮ್ ಬಗ್ಗೆ ಪ್ರಚಾರ ಕೊಡ್ತೀವಿ. ನೀವು ಸಂಪೂರ್ಣವಾಗಿ ಸಾವಯವ ಪದ್ಧತಿಗಳನ್ನ ಅಥವಾ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸಿ ನಿಮ್ ಬೇಸಾಯವನ್ನ ಮಾಡಿ, ಅದ್ರ ಜೊತೆಗೆ ನಿಮ್ಮ ಜಮೀನಲ್ಲಿ ಖಂಡಿತವಾಗಿನೂ ನೀವು ಏನೋ ಈ ನಮ್ದು ಏನು ಕಳೆ ನಾಶಕಗಳು ಇರ್ತದಲ್ಲ, ಕಳೆನಾಶಕಗಳನ್ನ ಉಪಯೋಗ ಮಾಡಬೇಡಿ. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಭೂಮಿ ಉಳಿತಾಯವಾಗ್ತದೆ. ಕೊಟ್ಟರೆ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ಸಾಮಾನ್ಯವಾಗಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಏನೆಲ್ಲ ತರಕಾರಿ ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತೆ? ಸರ್, ಈಗ ಬೇಸಿಗೆ ಕಾಲ ನಮ್ಮ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಖಂಡಿತವಾಗಿಯೂ ನಮ್ಮ ರೈತರುಗಳು ವಿಶೇಷವಾಗಿ ತರಕಾರಿ ಬೆಳೆಗಳಿಗೆ ಹೋಗ್ತಾರೆ ಜಾಸ್ತಿ. ಹೌದು, ತರಕಾರಿ ಬೆಳೆಗಳು ಈ ಕಾಲದ ವಾಣಿಜ್ಯ ಬೆಳೆಗಳಾಗಿ ಬರ್ತವೆ. ಅದರಲ್ಲಿ ಕೋಸು, ಟೊಮೆಟೊ, ಬದನೆ, ಮೆಣಸಿನಕಾಯಿ, ಕಲ್ಲಂಗಡಿ ಮತ್ತು ಕರ್ಬೂಜ, ಈ ರೀತಿ ಹಣ್ಣುಗಳು ಮತ್ತು ತರಕಾರಿಗಳನ್ನ ರೈತರು ಖಂಡಿತವಾಗಿಯೂ ಬೆಳೀತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗ ಗೋಡಂಬಿ ಹೂ ಬಿಡುವಂಥ ಕಾಲ, ಮಾವು ಹೂ ಬಿಡುವಂಥ ಕಾಲ, ಇವೆಲ್ಲ ಹೂ ಬಿಡುವಂಥ ಕಾಲ ಆಗಿರೋದ್ರಿಂದ ನಾವು ಖಂಡಿತವಾಗಿಯೂ. ಹಲೋ, ನಮಸ್ತೆ. ನಮಸ್ತೆ ಹೇಳಿ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ಸಿಟಿ ಚಂದ್ರಶೇಖರ್, ರದ್ದಿ ಜೋಡದಲ್ಲಿ ಬಳಸ್ಪುರ ತಾಲೂಕು. ಮಾತಾಡಿ ಚಂದ್ರಶೇಖರ್. ಸರ್, ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಮಂಜಿ ಬೀಳುತ್ತೆ, ಚಳಿ ಅಷ್ಟೇ ತೀವ್ರವಾಗಿರುತ್ತೆ, ಹಾಗೆ ಬಿಸಿಲು ಅಷ್ಟೇ ತೀವ್ರವಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಹತ್ತು ಗಂಟೆ ಮೇಲೆ ಚಳಿ ಎಷ್ಟು ಜಾಸ್ತಿ ಇದ್ದಷ್ಟು ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಹೌದು, ನಾವು ನೀರ ಹಾಯಿಸಿದ್ರೆಲ್ಲ ಆಮೇಲೆ ಒಣಗೋಗ್ಬಿಡುತ್ತೆ ಬೇಸಿಗೆ ಇದ್ರ ನೀರು. ಹೌದು, ಈಗ ಚಂದ್ರಶೇಖರ್ ಅವರೇ, ತೆಂಗಿನ ಮರಗಳ ನಿರ್ವಹಣೆ ಅಥವಾ ಅಡಿಕೆ ಮರಗಳ ನಿರ್ವಹಣೆ ಈ ಕಾಲದಲ್ಲಿ ಬಹಳ ಮುಖ್ಯ. ಅದಕ್ಕೆ ನಾವೇನ್ ಹೇಳ್ತೀವಿ, ಚಳಿಗಾಲ ಪ್ರಾರಂಭ ಆದ ತಕ್ಷಣ ನಿಮ್ಮ ಹೊಲವನ್ನ ಉಳುಮೆ ತೋಟವನ್ನ ಉಳುಮೆ ಮಾಡೋ ಅವಶ್ಯಕತೆ ಇದ್ರೆ ಮಾತ್ರ ಉಳುಮೆ ಮಾಡಿ, ಇಲ್ಲಾಂತ ಹೇಳಿದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಕಳೆ ಕತ್ತರಿಸುವ ಯಂತ್ರ ಇದೆಯಲ್ಲ, ಕಳೆ ಕತ್ತರಿಸುವ ಯಂತ್ರವನ್ನು ಉಪಯೋಗ ಮಾಡ್ಕೊಂಡು ಒಂದ್ಸಲ ಎಲ್ಲ ಕಳೆಗಳನ್ನ ಕತ್ತರಿಸಿ ಅದನ್ನ ಅಲ್ಲೇ ಭೂಮಿ ಮೇಲೆ ಬಿಟ್ಬಿಡಿ ಅದನ್ನ. ಒಂದು, ಎರಡನೇದು, ಅಲ್ಲ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ ಆಮೇಲೆ ನೀವು ಕೇಳಿವ್ರಿ, ಇದು ಮೊದಲು ಮಾಡಬೇಕಾಗಿರೋದು. ನೀವು ಎರಡನೇ ಮಾಡಬೇಕಾಗಿರೋದು ನೀರಾವರಿ ಪದ್ಧತಿಗಳು. ನೀರಾವರಿ ಪದ್ಧತಿಯಲ್ಲಿ ನಮ್ಮಲ್ಲಿ ರೈತರುಗಳು ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ದೀರಿ, ನಾವು ಆಯಿಸುವ ಪದ್ಧತಿಗಳನ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾನು ತುಂಬ ತೋಟಗಳು ವಿಸಿಟ್ ಮಾಡ್ತಾ ಇರ್ತೀನಿ. ವಿಸಿಟ್ ಮಾಡಿದಾಗ ರೈತರುಗಳು ಏನು ಮಾಡ್ತಾರೆ, ಆಯಿಸುವ ಪದ್ಧತಿ ಮೂಲಕ ನೀರಾವರಿಯನ್ನು ಮಾಡ್ತಾ ಇದ್ದಾರೆ. ಆಯಿಸುವ ಪದ್ಧತಿ ಮೂಲಕ ನೀರಾವರಿಯನ್ನು ಮಾಡಿದರೆ ನಮಗೆ ನೀರು ನಷ್ಟ, ಕಳೆಗಳು ಬೆಳೆಯೋದುಂಟು, ಜೊತೆಗೆ ನಮ್ಮ ಭೂಮಿಯಲ್ಲಿರುವಂತಹ ಏನು ಪೋಷಕಾಂಶಗಳು ಬೇರೆ ಕಡೆಗೆ ಲೀಚ್ ಆಗಿ ಹೋಗುವಂಥದ್ದು ಉಂಟು. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಹನಿ ನೀರಾವರಿ ಪದ್ಧತಿ ಇದ್ರೆ ದಯಮಾಡಿ ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳಿ. ಅದ್ರ ಜೊತೆಗೆ ಹನಿ ನೀರಾವರಿ ಪದ್ಧತಿ ಇಲ್ಲ ನಮಗೆ ಕಷ್ಟ ಸಾಧ್ಯ ಅಂತ ಹೇಳಿದ್ರೆ, ನೀವು ಪಾತಿ ಮೂಲಕ ನೀರು ಬಿಡೋ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳಿ. ಜೊತೆಗೆ ತೆಂಗಿನ ಮರದ ಸುತ್ತ, ಈಗ ಬೇಸಿಗೆ ಕಾಲ ನೀವು ಹೇಳ್ದಂಗೆ ಬಿಸಿಲು ಜಾಸ್ತಿ ಇರ್ತದೆ, ಚಳಿನೂ ಜಾಸ್ತಿ ಇರೋದ್ರಿಂದ, ಸೊ ದಯಮಾಡಿ ತೆಂಗಿನ ಮರದ ಸುತ್ತ ನಮ್ಮ ತೆಂಗಿನ ಗರಿಗಳು ಅಥವಾ ಕಾಯಿ ಮೊಟ್ಟೆಗಳನ್ನ ಒಂದು ಕಡೆಯಿಂದ ಮುಚ್ಚಿ ಅದನ್ನ ಒಂದು ಹೊದಿಕೆ ರೀತಿಯಲ್ಲಿ ಮಾಡಿ. ತೆಂಗಿನ ಬುಡದಲ್ಲಿ, ತೆಂಗಿನ ಮರದಿಂದ ಆ ಕಡೆಯಿಂದ ಮತ್ತೆ ಈ ಕಡೆಗೆ ಸುಮಾರು 8 ಅಡಿ ಅಂತರದಲ್ಲಿ, 8 ಅಡಿ ದೂರದಲ್ಲಿ ಒಂದು ಮರ ಏನು ಆ ರೇಡಿಯಸ್ನಲ್ಲಿ ನೀವು ತೆಂಗಿನ ಗರಿ ಅಥವಾ ತೆಂಗಿನ ಸಿಪ್ಪೆಯನ್ನು ಉಪಯೋಗ ಮಾಡಿ ಮಲ್ಚಿಂಗ್ ಮಾಡಿ. ಮಲ್ಚಿಂಗ್ ಮಾಡಿದರೆ ಒಂದು ಅದು ಮುಂದಿನ ಒಂದು ನೀರು, ನೀವು ನೀರನ್ನು ಬಿಡ್ತಾ ಇರ್ತೀರಿ ಮತ್ತೆ ಮಲ್ಚಿಂಗ್ ಮಾಡ್ತೀರಿ, ಅದು ಗೊಬ್ಬರಾಗಿ ಕನ್ವರ್ಟ್ ಆಗ್ತದೆ ಮತ್ತೆ ಯಾವುದೇ ರೀತಿ ಕಳೆಗಳನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಅದು ಬಹಳ ಅನುಕೂಲ ಆಗ್ತದೆ. ಸೊ ನೀರಾವರಿ ಪದ್ಧತಿಯಲ್ಲಿ ನಾನು ಹೇಳಿದ ಹಾಗೆ ನೀವು ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಬಹಳ ಮುಖ್ಯ ಅಥವಾ ಆಗಲಿಲ್ಲ ಅಂತ ಹೇಳಿದರೆ ನೀವು ಖಂಡಿತವಾಗಿಯೂ ನೀವು ಅಟ್ಲೀಸ್ಟ್ ಪಾತಿ ಮೂಲಕ ನೀರಾವರಿ ಮಾಡಲಿಕ್ಕೆ ಹೋಗಿ, ಪಾತಿ ಮೂಲಕ ನೀರಾವರಿ ಮಾಡಲಿಕ್ಕೆ ಹೋಗಿ. ಸೊ ಈ ರೀತಿಯಲ್ಲಿ ನೀವು ತೆಂಗಿನ ಗಿಡಗಳಿಗೆ ನೀವು ಖಂಡಿತವಾಗಿಯೂ ಭಾಳ ಸುಲಭವಾಗಿ ನಿರ್ವಹಣೆ ಮಾಡುವಂಥ ಬೆಳೆ ಅದು. ಅದನ್ನು ನಾವು ಸುಮ್ಮನೆ ಕಷ್ಟ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ಜಾಸ್ತಿ ಉಳುಮೆ ಮಾಡಿಸುವಂಥದ್ದು, ಸುಮ್ಮನೆ ನೀರನ್ನು ನಮ್ಮಲ್ಲಿ ನೀರು ಯಥೇಚ್ಛವಾಗಿದೆ ಅಂತ ನೀರನ್ನು ಆಯಿಸುವ ಮೂಲಕ ನೀರು ಬಿಡುವಂಥದ್ದು, ಈ ಮೂಲಕ ಮಾಡಿ ತೆಂಗಿನ ಬೆಳವಣಿಗೆಯೇ ನಾವು ಕಡಿಮೆ ಮಾಡಿದ್ದೀವಿ. ಎಲ್ಲ ಕಡೆ ಹೋದ್ರೂ ತೆಂಗಿಗೆ ಕಾಂಡಸ್ವರ ರೋಗ ಜಾಸ್ತಿ ಬರ್ತಾ ಇದೆ. ಕಾರಣ ನಾವು ಮಾಡ್ತಾ ಇರುವಂತಹ ಕೆಲವೊಂದು ಕ್ರಮಗಳು, ಅದನ್ನು ಬಿಟ್ಟು ದಯಮಾಡಿ ಕ್ರಮಗಳನ್ನು ಅನುಸರಿಸಿ ಬಹಳ ಒಳ್ಳೇದಾಗ್ತದೆ. ಅಲ್ಲ ಸರ್, ತೆಂಗಿನ ಮರ ಸುತ್ತನ ರೌಂಡ್ ಗುಂಡಿ ತೆಗೆದುಬಿಟ್ಟು ತೆಂಗಿನ ಚುಪ್ಪೆಲ್ಲ ತೆಂಗಿನ ಚಿಪ್ಪೆಲ್ಲ ಮುಚ್ಚಬೇಕಾ? ಮುಚ್ಚಿ, ಖಂಡಿತವಾಗಿ ಮುಚ್ಚಿ. ಏನು ಗುಂಡಿ ತೆಗೆದೇನು ಬೇಡ, ತೆಂಗಿನ ಒಂದು ಗುದ್ದಿನಲ್ಲಿ ಕೆರೆದ್ಬಿಟ್ಟು ಒಂದು ಕಡೆಯಿಂದ ಅದನ್ನ ತೆಂಗಿನ ಸಿಪ್ಪೆಯನ್ನ ನಮ್ದು ಕಾಯಿಮೊಟ್ಟೆಯನ್ನ ಮುಚ್ಕೊಂಡು ಬನ್ನಿ ಅದನ್ನ. ಅದೇ ಪಾತಿಲ್ಲಗೆ ಮುಚ್ಚಬಿಡೋದು? ಹೌದು, ತೆಂಗಿನ ಮರದ ಬುಡದಿಂದ 8 ಅಡಿ ಆ ಸುತ್ತ 8 ಅಡಿ ದೂರದಲ್ಲಿ ಒಂದು ಪಾತಿ, 8-9 ಅಡಿ ಪಾತಿ ಮಾಡ್ದಂಗೆ ಮಾಡಿ ಆ ಸುತ್ತ ತೆಂಗಿನ ಕಾಯಿ ಮೊಟ್ಟೆಗಳನ್ನ ಮುಚ್ಚಿ ಅದರ ಮೇಲೆ ಗರಿಗಳನ್ನ ಮುಚ್ಚಿ ಆನಂತರ ನೀರಾವರಿ ಪದ್ಧತಿ ಖಂಡಿತವಾಗಿಯೂ ನೀರಾವರಿ ಮಾಡಿ ಅಥವಾ ಪಾತಿ ಮೂಲಕ ನೀರಾವರಿ ಆಯಿಸೋದನ್ನ ಮಾಡಿ. ಖಂಡಿತವಾಗಿಯೂ ಇಡೀ ತೋಟಕ್ಕೆ ನೀರಾವರಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಧನ್ಯವಾದ ಚಂದ್ರಶೇಖರ್ ಅವರೇ ಕರೆ ಮಾಡೋದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಹಲೋ ಸರ್, ತಾವ್ ಹೇಳ್ತಿದ್ರಿ ಮಾವು ಹೂವಾಗಿದೆ ಈಗ ಅಂತ ಹೇಳಿ. ಸರ್, ಈಗ ಮಾವು ಹೂವಾಗ್ತಾ ಇದೆ, ಆಮೇಲೆ ಗೇರು ಹೂವಾಗ್ತಾ ಇದೆ, ಮತ್ತೆ ತರಕಾರಿ ಬೆಳೆಗಳು ತುಂಬಾ ಇದೆ ಈ ಕಾಲದಲ್ಲಿ. ಒಂದು ಚಳಿನೂ ಯಥೇಚ್ಛವಾಗಿ ಅದು ವಿಪರೀತ ಇರೋದ್ರಿಂದ, ಮತ್ತೆ ಬಿಸಿಲು ಸಹ ಮಧ್ಯಾಹ್ನದೊತ್ತು ಅಥವಾ ಸಾಯಂಕಾಲದೊತ್ತು ಬಿಸಿಲು ಸಹ ಜಾಸ್ತಿ ಇರೋದ್ರಿಂದ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗ್ತದೆ. ಈ ವಾತಾವರಣದಲ್ಲಿ ಏರುಪೇರು ಆಗೋದಕ್ಕೆ ಸಸ್ಯಗಳು ಅಥವಾ ಬೆಳೆಗಳು ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅನೇಕ ಕೀಟಗಳು ರೋಗಗಳು ನಮ್ಮ ಬೆಳೆಗಳನ್ನ ಬಾಧಿಸುವ ಚಾನ್ಸಸ್ ಜಾಸ್ತಿ ಇದೆ ಸರ್ ಈಗ. ಸೊ ಆ ನಿಟ್ಟಲ್ಲಿ ನಾವೇನ್ ಮಾಡಬೇಕಾಗ್ತದೆ, ಕೆಲವೊಂದು ನಮ್ಮ ಬೇಸಾಯ ಕ್ರಮಗಳನ್ನ ಬದಲಾವಣೆ ಮಾಡ್ಕೊಂಡು ಮಾಡಿ ಬಹಳ ಅನುಕೂಲ ಆಗ್ತದೆ. ಹಲೋ ಹಲೋ ಹಲೋ ಹೇಳಿ. ಮಧು ಅಂತ ಇದ್ದಾನಿಂದ. ನಮಸ್ತೆ, ಹೇಳಿ ಮಧು. ಮಾತಾಡಿ ಸರ್. ಇದು ಕಳೆನಾಶಕ ಹೊಡಿಬಿಡಿ ಅಂತ ಅಂದ್ರೆ. ಹೌದು, ಅಂದ್ರೆ ಈಗ ಕಳೆಗಳು ನಮ್ಮ ಜೋಳ ಬೆಳಿಬೇಕು ಅಂತಂದ್ರೆ. ಹೌದು, ತೋಟದಲ್ಲಿ. ಹೌದು, ಕಳೆ ಬಾರಿ ಬರ್ತೆ ಸಮ. ಈ ಎತ್ತುಗಳು ಆರು ಸಿಗಲ್ಲ ಸರ್ ಈಗ. ಹೌದು, ಈಗ ಮೊದಲು ಏನಾಗ್ತದೆ, ನಾವು ಕಳೆ ಜಾಸ್ತಿ ಹೊಡಿತಾ ಇರೋದ್ರಿಂದ, ಈಗ ನೀವು ವರ್ಷಕ್ಕೆ ಒಂದು ಎರಡರಿಂದ ಮೂರು ಸಲ ಕಳೆ ನಾಶಗಳನ್ನ ಹೊಡೆಯೋದ್ರಿಂದ ಏನಾಗ್ತದೆ, ಅದು ಒಂದು ನಮ್ಮ ಭೂಮಿಯಲ್ಲಿ ಇರುವಂತಹ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ತದ ಅದು ಒಂದು. ಎರಡನೇದು, ನಮ್ಮ ಅಕ್ಕಪಕ್ಕ ಇರೋ ಬೋರ್ವೆಲ್ಗಳಿಗೆ, ಕೆರೆಗಳಿಗೆ, ಕಟ್ಟೆಗಳಿಗೆ ಲೀಚ್ ಆಗಿ ಹೋಗ್ತದ ಅದು. ಸೊ ಇದು ಮನುಷ್ಯನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ. ನೀವ್ ಹೇಳ್ದಂಗೆ ನಮ್ಮಲ್ಲಿ ಜನಗಳು ಸಿಗೋದಿಲ್ಲ ಕೆಲ್ಸಕ್ಕೆ, ನಮ್ಗೆ ಎತ್ತುಗಳಿಲ್ಲ, ನಾವು ಕಳೆ ಕೇಳಕ್ಕಾಗೋದಿಲ್ಲ, ಅದೆಲ್ಲ ಸರಿ. ಆದ್ರೆ ಅದು ತಾತ್ಕಾಲಿಕವಾಗಿರುವಂತ ಸಮಸ್ಯೆ. ಆದ್ರೆ ನಾವು ಏನು ಮುಂದಿನ ದಿನಗಳಲ್ಲಿ ಕಾಣ್ತೀವಲ್ಲ, ಭೂ ಮಣ್ಣಿನ ಸಮಸ್ಯೆ, ನೀರಿನ ಸಮಸ್ಯೆಗಳು ಏನ್ ಕಾಣ್ತೀವಿ, ಅದು ನಮ್ಗೆ ಶಾಶ್ವತ ಸಮಸ್ಯೆಗಳನ್ನ ಕಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ನಾವ್ ಹೇಳೋದು, ಕಳೆನಾಶಕಗಳನ್ನ ದಯಮಾಡಿ ಆದಷ್ಟು ಕಡಿಮೆ ಉಪಯೋಗ ಮಾಡಿ. ಜಾಸ್ತಿ ನಮ್ಮಲ್ಲಿ ಕಳೆನಾಶಕಗಳು, ಈಗ ನಿಮ್ಮಲ್ಲಿ ಏನಾಗ್ತದೆ, ಜೋಳ ಹಾಕೋದ್ಕಿಂತ ಒಂದು ಕಳೆನಾಶಕ ಹೊಡೆಯೋದು, ಜೋಳ ಹುಟ್ಟಿದ್ಮೇಲೆ ಒಂದು ಕಳೆನಾಶಕ ಹೊಡೆಯೋದು, ಈ ರೀತಿ ಕಳೆನಾಶಕಗಳು ಸಿಗ್ತಾ ಇದೆ ದುಡ್ಡಿಗೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಯಾರೋ ನಮ್ಗೆ ಒಬ್ರು ಡೀಲರು ನಮ್ಗೆ ಗೊಬ್ಬರ ಏನೋ ಫ್ರೀ ಆಗಿ ಕೊಡ್ತಾನೆ ಅಂದ್ರೆ, ಫ್ರೀ ಆಗಿ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಕ್ರೆಡಿಟ್ ಕೊಡ್ತಾನೆ ಅವನು, ತಗೊಂಡು ಹೊಡೆದ್ ಬಿಡೋಣ ಅಂತ ಹೊಡೆದ್ ಬಿಡ್ತೀವಿ ನಾವು. ಆದ್ರೆ ಅದರ ಪರಿಣಾಮಗಳನ್ನ ನಾವು ಯೋಚನೆ ಮಾಡ್ತಿಲ್ಲ ಮಧು. ಅದಕ್ಕೆ ನಾನು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ, ನಿಮ್ಮಲ್ಲಿ ಹಸುಗಳು ಎತ್ತುಗಳನ್ನ ಸಾಕ್ಲಿಕ್ಕೆ ಕಷ್ಟ ಆದ್ರೆ, ನಮ್ಮಲ್ಲಿ ಕಳೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅಥವಾ ಕಳೆ ನಿರ್ಮಾಣ ಸಾಕಷ್ಟು ಮಿಷಿನರಿಗಳು ಬಂದಿದೆ ಈಗ ನಮ್ಮ ಇಲಾಖೆಯಲ್ಲಿ, ಮತ್ತೆ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಸಹಾಯಧನದಲ್ಲಿ ಸಿಗ್ತಾ ಇದೆ ನಿಮ್ಗೆ. ಅಟ್ಲೀಸ್ಟ್ ನೀವು ಮಿಷಿನರಿಗಳನ್ನ ಉಪಯೋಗ ಮಾಡ್ಕೊಂಡು ಕಳೆಗಳನ್ನ ಎಷ್ಟು ಸಾಧ್ಯ ಅಷ್ಟು ನಿಯಂತ್ರಣ ಮಾಡಿ. ಸೊ ಅಷ್ಟು ಬಹಳ ಅನುಕೂಲ ಆಗ್ತದೆ ಅದು. ಚಿಕ್ಕ ಚಿಕ್ಕವು ಗೊತ್ತಲ್ಲ ಸರ್, ಅವು ಸಬ್ಸಿಡಿ ಸಿಗುತ್ತಾ ಸರ್? ಅದು ಖಂಡಿತ ಸಿಗ್ತದೆ ಮಧು. ಈಗ ನೀವು ಸಣ್ಣ ಹಿಡುವಳಿದಾರರು ಅಂತ ಹೇಳ್ತಿರಲ್ಲ, ಆಕ್ಚುಲಿ ಸಣ್ಣ ಹಿಡುವಳಿದಾರರು ಖಂಡಿತವಾಗಿ ಕಳೆನಾಶಕಗಳನ್ನ ಉಪಯೋಗ ಮಾಡಬಾರದು. ಏನೋ ನನ್ನ ಹತ್ರ 100 ಎಕರೆ ಇದೆ, 150 ಎಕರೆ ಇದೆ, ನಾನು ನಿರ್ವಹಣೆ ಮಾಡಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಕಳೆನಾಶಕ ಹೋಗ್ತಾರೆ. ಈಗ ನನ್ನಲ್ಲಿ 2 ಎಕರೆ ಇದೆ, 3 ಎಕರೆ ಇದೆ, ನಾನೇ ಕಳೆನಾಶಕ ಹೋಗ್ಬೇಕು? ನಾನು ನಮ್ಮ ತೋಟವನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ಬೇಕು. ನಾನು ಹಸುಗಳನ್ನ ಎತ್ತುಗಳನ್ನ ಅಥವಾ ಮಿಷಿನರಿ ಉಪಯೋಗ ಮಾಡ್ಕೊಂಡು ನಿರ್ವಹಣೆ ಮಾಡ್ಬೇಕು. ಆ ನಿಟ್ಟಿನಲ್ಲಿ ನೀವು ಮಾಡಿ, ದಯಮಾಡಿ ಮನಸ್ಸು ಮಾಡಿ ಮಾಡಿ. ಯಾಕಂತ ಹೇಳಿದ್ರೆ, ನಾವು ಮುಂದಿನ ಪೀಳಿಗೆ ಏನಾದ್ರೂ ಕೊಡ್ತಿದೀವಿ ಅಂತ ಹೇಳಿದ್ರೆ, ಪರಿಸರ ಮಣ್ಣು ನೀರನ್ನೇ ಕೊಡುವಂಥದ್ದು ಮುಂದಿನ ಪೀಳಿಗೆಗೆ. ಅದಕ್ಕೆ ದಯಮಾಡಿ ಅದನ್ನ ಮಾಡಿ ಮಧು. ಧನ್ಯವಾದಗಳು. ಧನ್ಯವಾದ ಕರೆ ಮಾಡೋದಕ್ಕಾಗಿ ಮಧು ಅವರೇ. ಮುಂದಿನ ಕರೆಗೆ ಹೋಗೋಣ. ಹಲೋ ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ಈಗ ನಾವು ಮಾತಾಡ್ತಾ ಇದ್ದೋ ಮಾವು ಹೂವಿನ ಸಮಯ ಮತ್ತೆ ಗೇರು ಹೂವಿನ ಸಮಯ ಮತ್ತೆ ಅನೇಕ ತರಕಾರಿ ಬೆಳೆಗಳು ನಾವು ಸಾಕಷ್ಟು ಬೆಳೆಯುವಂತ ಕಾಲ ಇದು ಸರ್. ಈಗ ಇಲ್ಲಿ ಏನಾಗ್ತದೆ, ಈ ಹವಾಮಾನದಲ್ಲಿ ಒಮ್ಮೆನೆ ಬಿಸಿಲು ಜಾಸ್ತಿ ಆಗುವಂಥದ್ದು ಮತ್ತು ಒಮ್ಮೆನೆ ಚಳಿ ಜಾಸ್ತಿ ಆಗುವಂಥದ್ದು ವಾತಾವರಣ ಇರೋದ್ರಿಂದ ನಮ್ಮಲ್ಲಿ ಈಗ ಫಂಗಸ್ ಕಾಯಿಲೆಗಳು ಜಾಸ್ತಿ ಬರುವಂಥ ಅವಕಾಶಗಳು ಜಾಸ್ತಿ ಇದೆ. ಜೊತೆಗೆ ಅನೇಕ ಕೀಟಗಳು ನಮ್ಮ ಬೆಳೆಗಳನ್ನ ಬಾಧಿಸುವಂಥ ಲಕ್ಷಣಗಳು ಜಾಸ್ತಿ ಇದೆ. ಅದಕ್ಕೆ ನಾನು ರೈತರಲ್ಲಿ ಅಷ್ಟು ಮನವರಿಕೆ ಮಾಡ್ಕೊಳ್ಳೋದೇನಂತ ಹೇಳಿದರೆ, ಯಾವುದೇ ಬೆಳೆಯನ್ನು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹವಾಗುಣಕ್ಕೆ ಯಾವುದು ತಳಿ ಹೊಂದಾಣಿಕೆ ಆಗ್ತದೋ, ಅದು ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ, ಆ ತಳಿಗಳ ಬಗ್ಗೆ ಅಥವಾ ಯಾವುದೋ ಕಂಪ್ನಿಯವ್ರ ಜೊತೆ ಚರ್ಚಿಸಿನೋ ಅಥವಾ ನಮ್ಮ ಇಲಾಖೆಯವ್ರ ಜೊತೆ ಚರ್ಚಿಸಿನೋ ಅಥವಾ ವಿಜ್ಞಾನಿಗಳ ಜೊತೆ ಚರ್ಚಿಸಿನೋ ನೀವು ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿ. ಆ ನಂತರ ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ನೀವು ನಿಮ್ಮ ಜಮೀನಿಗೆ ಹಾಕಿ. ಹಲೋ ಹಲೋ ಹಲೋ, ರೇಡಿಯೋಯಿಂದ ದೂರ ಬನ್ನಿ, ದೂರ ಬಂದು ಮಾತನಾಡಿ. ಅಮ್ಮ ಏನ್ ಹೆಸರು ನಿಮ್ದು, ಎಲ್ಲಿಂದ ಕರೆ ಮಾಡಿದಿರಿ? ಮೂಡಿಗೆರೆ ತಾಲೂಕು. ಹೇಳಿ ಮೇಡಮ್. ಸುಧಾ ಅಂತ. ಸುಧಾ ಹೇಳಿ ಮೇಡಮ್. ಸರ್, ಇವು ಕಾಫಿ ಗಿಡಗಳಿ, ಕಾಫಿದಲ್ಲಿ ತೋಟದಲ್ಲಿ ಕಳೆ ಬರುತ್ತಲ್ಲ ಮೇಡಮ್, ಅದಕ್ಕೆ ಕಳೆನಾಶಕ ಹೊಡಿಬಾರ್ದ ಸರ್? ಖಂಡಿತ ಹೊಡಿಬಾರ್ದು ಮೇಡಮ್, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಕಳೆನಾಶಕ ಹೊಡೆದ್ರೆ ನಮ್ಮ ತೋಟದಲ್ಲಿರುವಂತ ಎರೆಹುಳು, ನಮ್ಮ ತೋಟದಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವೇ ಕೊಲ್ತಾ ಇದ್ದೀವಿ. ಸೊ ಅದು ಮತ್ತೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಮೂಡಿಗೆರೆ ಕಾಫಿ ತೋಟ ಅಥವಾ ನಮ್ಮ ಬೇಲೂರು ತಾಲೂಕಿನ ಬಿಕ್ಕೋಡು ಅರೆಹಳ್ಳಿ ಕಾಫಿ ತೋಟಗಳು ಹೇಗಿದೆ ಅಂತ ಹೇಳಿದ್ರೆ, ಅವು ಖಂಡಿತವಾಗಿನೂ ಸ್ಲೋಪ್ ಆಗಿರ್ತವೆ ಮೇಡಮ್ ಅವು, ಅಲ್ವಾ? ಸೊ ಸ್ಲೋಪ್ ಆಗಿರೋದ್ರಿಂದ ಮತ್ತೆ ನಿಮ್ದು ಕೆಳಭಾಗದಲ್ಲಿ ಯಾವ್ದಾದ್ರು ಒಂದು ಗದ್ದೆನೋ ಅಥವಾ ಒಂದು ಕೃಷಿ ಹೊಂಡನೋ ಕೆರೆನೋ ಏನೋ ಒಂದು ಇದ್ದೇ ಇರ್ತದೆ ಅಲ್ಲಿ, ಅಲ್ವಾ? ಸೊ ಇದೇನಾಗ್ತದೆ, ನಾವು ಈ ಕಳೆನಾಶಕಗಳನ್ನ ಹೊಡೆದಾಗ ಆ ಸ್ತೋಪಿ ಜಾಗದಲ್ಲಿ ಅದು ಸೋರ್ಕೊಂಡು ಹೋಗಿ ಆ ನೀರಿಗೆ ಸೇರ್ಕೊಳ್ತದೆ. ಮುಂದೆ ಆ ನೀರನ್ನು ನಾವೇ ಕುಡಿಬೋದು, ದನಗಳು ಕುಡಿಬೋದು, ಎತ್ತುಗಳು ಕುಡಿಬೋದು, ಪ್ರಾಣಿ ಪಕ್ಷಿಗಳು ಕುಡಿಬೋದು. ಈಗ ನಾವು ಸತತವಾಗಿ 4-5 ವರ್ಷ 10 ವರ್ಷ ನಾವು ಮಾಡಿದ್ದೇ ಆದರೆ ನಮ್ಮಲ್ಲಿರುವಂಥ ಎಲ್ಲ ಕೆರೆಕಟ್ಟೆಗಳು ಖಂಡಿತವಾಗಿಯೂ ನಾವೇನು ಕಳೆನಾಶಕ ಹೊಡಿತೀವಲ್ಲ ಅದರ ಅಂಶಗಳು ಅದರಲ್ಲಿ ಜಾಸ್ತಿ ಆಗ್ತದೆ. ಅದರ ಅಂಶಗಳು ಜಾಸ್ತಿ ಆದಾಗ ನಮ್ಮ ಮನುಷ್ಯರ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರ್ತದೆ. ಅದಕ್ಕೆ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೇ ಕಳೆನಾಶಕ ಹೊಡೆಯೋದಕ್ಕಿಂತ ಮುಂಚೆ 2-3 ಸಲ ಯೋಚನೆ ಮಾಡಬೇಕಾಗ್ತದೆ. ಸೊ ಖಂಡಿತವಾಗಿ ನಾವು ಮನುಷ್ಯರ ಕೈಲಿ ಅಥವಾ ಜನಗಳ ಕೈಲಿ ಕಳೆನಾಶಕವನ್ನು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದ್ರೆ ದಯಮಾಡಿ ಅದನ್ನು ಅವಕಾಶ ಉಪಯೋಗ ಮಾಡಿಕೊಂಡು ಕಳೆನಾಶಕ ಕಡಿಮೆ ಮಾಡಿ. ಸೊ ಎಲ್ಲೋ ನಮಗೆ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆನೋ ಒಮ್ಮೆ ಸಾಕು, ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಲೇಬಾರದು ನಾವು ತೋಟಗಳಲ್ಲಿ. ಸೊ ಆ ರೀತಿ ನಾವೇ ಯೋಚನೆ ಮಾಡಿ, ನಾನು ಹೇಳೋದಲ್ಲ ಅದನ್ನು, ನಾನೊಬ್ಬ ವಿಜ್ಞಾನಿಯಾಗಿ ಅಥವಾ ಅಧಿಕಾರಿಯಾಗಿ ಹೇಳಿದರೆ ನಿಮ್ಗೆ ಅನ್ನಿಸ್ಬೋದು, ನೀವು ನೆಗಾಡ್ಬೋದೆ, ನಿಮ್ಗೇನಪ್ಪ ನೀವು ಹೇಳ್ಬಿಡ್ತೀರಿ ಮಾಡೋರು ನಾವು ಕಷ್ಟ ನಮಗೆ ಗೊತ್ತು ಅಂತ. ಆದರೆ ನಾವೇ ಯೋಚನೆ ಮಾಡಿ ಮುಂದಿನ ನಮ್ಮ ಪೀಳಿಗೆಗೆ ಏನು ಕೊಡ್ತಾ ಇದ್ದೀವಿ ನಾವು, ನಮ್ಮ ಜಮೀನು ಹೇಗೆ ಬದಲಾವಣೆ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿ ಖಂಡಿತವಾಗಿಯೂ ಎಷ್ಟು ಸಾಧ್ಯವೋ ಜನಗಳ ಕೈಯಿಂದ ಜನಗಳ ಕೈಲಿ ಆಗಲೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಈ ರೀತಿ ಔಷಧಿಗಳಿಗೆ ಹೋಗ್ಬೇಕಾಗ್ತದೆ ಮೇಡಮ್. ಸರ್, ನಾವು ಈ ಕೃಷಿ ರಂಗದಲ್ಲಿ ಈ ತರ ಕಳೆನಾಶಕ ಕೃಷಿ ಬಗ್ಗೆ ಎಲ್ಲ ಹೇಳಿದ್ ಕೇಳ್ಬಿಟ್ಟು ನಮ್ಮನೆ ಕಳೆನಾಶಕ ತಂದಿದ್ರು, ನನ್ನ ಬೇಡ ಅಂತ ಬಿಡಿಸ್ಬಿಟ್ಟು ಮಿಷಿನ್ ತರಿಸಿದೀನಿ. ಈಗ ಮೇಡಮ್ ಏನಾಗಿದೆ, ಮಿಷಿನ್ಗಳು ಸಾಕಷ್ಟು ವಿಧ ವಿಧವಾದ ಮಿಷಿನ್ಗಳು ಬಂದಿದೆ. ಈಗ ಮೊದಲು ನಮ್ಗೆ ಕೈನಲ್ಲಿ ಇಟ್ಕೊಂಡು ಹೋಗುವಂತ ಮಿಷಿನ್ ಬಂದಿತ್ತು, ಈಗ ಭೂಮಿನಲ್ಲೇ ಹಿಡಿದು ಇಟ್ಕೊಂಡು ಎಳ್ಕೊಂಡು ಹೋಗ್ಬೋದು ಅದನ್ನ, ಯಾರು ಬೇಕಾದ್ರೂ ಅದನ್ನ ನಾವು ಓಡಿಸ್ಬೋದು, ಆಪರೇಟ್ ಮಾಡೋದು ಅದನ್ನ. ಆ ರೀತಿ ಮಿಷಿನ್ಗಳು ಬಂದಿದೆ ಈಗ. ಸೊ ನೀವೆಲ್ಲ ಬುದ್ಧಿವಂತ ಇರ್ತೀರಿ, ನಮ್ಮ ಎಸ್ಪೆಷಲಿ ಕಾಫಿ ಬೆಳೆಗಾರರು ಬುದ್ಧಿವಂತ ಇರ್ತೀರಿ ನೀವು. ಆ ರೀತಿ ಮಿಷಿನ್ಗಳಿಗೆ ಹೋದ್ರೆ ಖಂಡಿತವಾಗಿಯೂ ಒಬ್ಬ ಮನುಷ್ಯ ಖಂಡಿತವಾಗಿಯೂ ನಾವು ಎಕರೆಗಟ್ಟಲೆ ವಿತೌಟ್ ಈ ಕಳೆನಾಶಕವನ್ನು ಉಪಯೋಗ ಮಾಡದಲ್ಲೇ ನಾವು ತೋಟವನ್ನು ನಿರ್ವಹಣೆ ಮಾಡಬಹುದು ನಾವು. ಅದೇ ಇಲ್ಲಿ ನಾ ಪ್ರತಿ ದಿವಸ ಕೃಷಿ ರಂಗ ಕೇಳ್ತೀನಿ ಸರ್, ಇದರಲ್ಲಿ ಉಪಯುಕ್ತ ಮಾಹಿತಿಗಳು ನಮ್ಗೆ ಸಿಗ್ತಾ ಇರ್ತವೆ, ಅದನ್ನ ಕೇಳ್ಬಿಟ್ಟು ನಾನು ಕಳೆನಾಶಕ ಹೊಡಿಲೇಬಾರ್ದು. ಒಳ್ಳೇದು ಸುಧಾ ಅವರೇ. ಮೇಡಮ್, ಈಗ ನೀವಲ್ಲ, ನಿಮ್ ಜೊತೆಗೆ ನಿಮ್ಮಂತ ಅನೇಕ ಮಹಿಳೆಯರನ್ನ ನೀವು ಈ ರೀತಿ ನೀವು ಅದೇನೋ ಕಳೆನಾಶಕ ಉಪಯೋಗ ಮಾಡ್ದಂಗೆ ಮಾಡಿಬಿಟ್ರೆ ನಾವೊಂದು ಪರಿಸರಕ್ಕೆ ಕಾಣಿಕೆ ಕೊಟ್ಟಂಗೆ ಆಗ್ತದೆ ಮೇಡಮ್. ಧನ್ಯವಾದ ನಮಸ್ತೆ ಕರೆ ಮಾಡಿದ್ದಕ್ಕಾಗಿ. ಸಾಕಷ್ಟು ಬೆಳೆಗಳಲ್ಲಿ ಫಂಗಸ್ ಕಾಯಿಲೆ ಬರುವಂತ. ಹೌದು ಸರ್, ಈಗ ಏನಾಗ್ತದೆ, ಈ ಫಂಗಸ್ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿ ಬರುವಂತ ಕಾಯಿಲೆಗಳು. ಅದಕ್ಕೆ ನಾನು ನಮ್ಮ ರೈತರಲ್ಲಿ ನಾನು ಏನು ಮನವಿ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಯಾವುದೇ ಬೆಳೆಯನ್ನು ಹಾಕೋದಕ್ಕಿಂತ ಮುಂಚೆ ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಹಾಕಿ. ಆಗ ಅದರಲ್ಲಿ ನೀರು ಹಿಡಿಯುವಂಥದ್ದು ಕೆಪಾಸಿಟಿ ಜಾಸ್ತಿ ಆಗ್ತದೆ ಮಣ್ಣಲ್ಲಿ. ಯಾವುದೇ ರೋಗ ರುಜಿನ ಬಂದರೆ ಬೆಳೆಗಳಿಗೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ. ಜೊತೆಗೆ ಈ ರೀತಿ ಯಾವುದೇ ಫಂಗಸ್ ಕಾಯಿಲೆಗಳು ಬಂದರೆ ನಮ್ಮ ರೈತರು ಏನು ಮಾಡ್ತಾರೆ, ಯಥೇಚ್ಛವಾಗಿ ಔಷಧಿಗಳನ್ನ ಹೊಡಿತಾರೆ. ಎಸ್ಪೆಷಲಿ ಫಂಜಿಸೈಡ್ಗಳು ತರಕಾರಿ ಬೆಳೆಗಳಿಗಂತೂ ಎರಡು ದಿನಕ್ಕೊಮ್ಮೆ, ಮೂರು ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಈ ರೀತಿ ಔಷಧಿಗಳನ್ನ ಹೊಡಿತಾ ಹೋಗ್ತಾರೆ. ಏನೋ ಗೊಬ್ಬರದ ಅಂಗಡಿಗಳು ನಮಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ ಅಂತ. ಸೊ ಅದನ್ನು ಮಾಡಬಾರ್ದು. ನಮ್ಮ ರೈತರುಗಳು ಏನು ಮಾಡಬೇಕು, ಸಾಕಷ್ಟು ವಿಷಯ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ವಿಜ್ಞಾನಿಗಳಿಂದ, ಅಧಿಕಾರಿಗಳಿಂದ ಅಥವಾ ನಮ್ಮ ಡೀಲರ್ಗಳಿಂದನೂ ವಿಷಯ ತಿಳ್ಕೊಳ್ಬೋದು. ಅವರು ಏನು ಬೇಕು ಅದನ್ನು ತೆಗೆದುಕೊಂಡು ಹೊಡೆದ್ರೆ ಭಾಳ ಅನುಕೂಲ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಫಂಗಸ್ ಕಾಯಿಲೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಔಷಧಿಗಳು ಬೇಕೋ ದಯಮಾಡಿ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ, ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ. ಕೆ ವಿ ಕೆ ಇದೆ ಅಥವಾ ನಮ್ಮ ಕೃಷಿ ಕಾಲೇಜ್ ಇದೆ, ನಮ್ಮ ಸೋಮಳಿಕರ್ ರಿಸರ್ಚ್ ಸ್ಟೇಷನ್ ಇದೆ, ಅರ್ಶಿಕೆಯಲ್ಲಿ ರಿಸರ್ಚ್ ಸ್ಟೇಷನ್ ಇದೆ, ಎ ಆರ್ ಎಸ್ ಇದೆ, ರೈತ ಸಂಪರ್ಕ ಕೇಂದ್ರಗಳಿದೆ. ಭೇಟಿ ಮಾಡಿ ಮಾಹಿತಿ ತಿಳ್ಕೊಂಡು ನೀವು ಔಷಧಿಗಳನ್ನ ಗೊಬ್ಬರಗಳನ್ನ ಹಾಕಿ, ಅದು ಬಹಳ ಒಳ್ಳೇದಾಗ್ತದೆ. ಜೊತೆಗೆ ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ ಸರ್. ನಮ್ ಕಡೂರ್ ತಾಲೂಕು ಸರ್, ಸರಸ್ವತಿಪುರ. ಹೇಳಿ. ಅದು ಹೇಳಿ ಕೇಳಿ ಬಯಲಸೀಮೆ ಸರ್. ನಿಮ್ಮ ಹೆಸರೇಳಿ, ಹೆಸರೇಳಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ತೆಂಗಿಗೆ. ನಿಮ್ಮ ಹೆಸರೇಳಿ? ಶಂಕರಯ್ಯ ಅಂತ ಸರ್. ಮಾತಾಡಿ ಶಂಕರಯ್ಯ ಅವರೇ. ತೆಂಗಿಗೆ ಏನಾಗಿದೆ ಅಂತಂದ್ರೆ ಈ ಅಣಬೆ ರೋಗ, ಅಣಬೆ ರೋಗ ಜಾಸ್ತಿ ಆಗ್ಬಿಟ್ಟು ಈ ಎಲ್ಲ ಒಂದು ತರ ಗರಿಗಳೆಲ್ಲ ಜೋತು ಬಿದ್ದ್ಬಿಟ್ಟಿದೆ. ತೆಂಗಿನ ಇದೆಲ್ಲ ಜೋತ್ ಬಿಟ್ಟಿದೆ, ಮನೆ ಎಲ್ಲ ಜೋತ್ ಬೀಳ್ತಾ ಇದೆ. ಆಮೇಲೆ ಕಡೆಗೆಲ್ಲ ಅದು ಪೂರ್ತಿ ಕಳೆ ಗುಂತಾ ಇದೆ. ಆಮೇಲೆ ಕಾಂಡದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಪ್ಪು ರಸ ಕಂದುರಸ, ಕಂದುರಸ ಸೋರ್ತಾ ಇದೆ. ಕರೆಕ್ಟ್ ಸರ್, ಕಂದುರಸ ಬರ್ತಾ ಇದೆ. ಅದು ಒಂದು ಗಿಡ ಈಗಾಗಲೇ ಒಂದು ಮರ ಹೆಚ್ಚು ಕಡಿಮೆ ಒಂದು 10-15 ವರ್ಷದ ಮರ ಈಗಾಗಲೇ ಸುಲಿಬಿದ್ದು ಹೋಗ್ಬಿಟ್ಟಿದೆ ಸರ್. ಹೌದು ಹೌದು. ಅದಕ್ಕೆ ಈಗ ನಾನು ಮೊದ್ಲಿಗೆ ಹೇಳ್ದೆ ಶಂಕರಿನವರೇ, ನಾನು ಮೊದ್ಲಿಗೆ ಹೇಳ್ದೆ ತಮ್ಗೆ ಏನ್ ಹೇಳಿದೆ ಅಂತ ಹೇಳಿದ್ರೆ, ನೀವು ಮೊದ್ಲಿನ ಕೇಳಿಕೊಂಡ್ರೆ ನಿಮ್ಗೆ ಅರ್ಥ ಆಗಿರ್ತದೆ. ನಾವು ಇವತ್ತು, ನಾನು ಅರಸೀಕೆರೆ ತಾಲೂಕು ಗಣಸಿಗೆ ಹೋಗಿದ್ದೆ ಇವತ್ತು. ಗಣಸಿ ಭಾಗದಲ್ಲಿ ಸುಮಾರು ಹಳ್ಳಿಗಳನ್ನ ನೋಡ್ಕೊಂಡು ಬಂದೆ ನಾನು ಇವತ್ತು. ಅಲ್ಲಿ ಮೇಜರ್ ಆಗಿ ನೀವೇನ್ ಹೇಳಿದ್ರಲ್ಲ, ಅಣಬೆ ರೋಗ ಅಥವಾ ಕಾಂಡ ಸೋರುವ ರೋಗ, ಮೊದಲು ಕಾಂಡ ಸೋರುವ ರೋಗ ಬರ್ತದೆ. ಕಾಂಡ ಸೋರುವ ರೋಗವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಅಣಬೆ ರೋಗವಾಗಿ ಮಾರ್ಪಾಡಾಗಿ ಸಂಪೂರ್ಣ ಮರವನ್ನು ನಾಶ ಮಾಡ್ತದೆ ಅದು. ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ನಾವು ರೈತರುಗಳೇನು, ನಾವು ತೆಂಗಿನ ಬೆಳೆಗಾರರು ಗಮನಿಸಬೇಕಾದಂತ ಅಂಶ ಏನಂತ ಹೇಳಿದ್ರೆ, ನಾವುಗಳು ನಿರ್ವಹಣೆ ಬೇಸಾಯ ಕ್ರಮಗಳನ್ನ ಮಾಡ್ತಾ ಇದ್ದೀವಲ್ಲ, ಆ ಬೇಸಾಯ ಕ್ರಮಗಳನ್ನೇ ನಮ್ಮ ಮರಗಳನ್ನ ನಾಶ ಮಾಡ್ತಾ ಇದೆ. ಹಿಂದೆ ನಮ್ಮ ಅಜ್ರ ಕಾಲದಲ್ಲಿ, ತಾತ್ರ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲಿ ತೆಂಗಿನ ಮರವನ್ನ ಹಸುಗಳಿಂದ ಎತ್ತುಗಳನ್ನ ಉಳುಮೆ ಮಾಡ್ತಾ ಇದ್ರು. ಈಗ ಎಷ್ಟು ಜನ ಉಳುಮೆ ಮಾಡ್ತಾ ಇದ್ದಾರೆ? ಯಾರು ಉಳುಮೆ ಮಾಡ್ತಾ ಇಲ್ಲ, ಉಳುಮೆ ಮಾಡ್ತಾ ಇದ್ದಾರೆ ಎಲ್ಲ ನೇರವಾಗಿ ಟ್ರ್ಯಾಕ್ಟರ್ಗಳನ್ನ ಓಡಿಸಿ ಉಳುಮೆ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳನ್ನ ಓಡಿಸಿ ಉಳುಮೆ ಮಾಡ್ತಾ ಇರೋದ್ರಿಂದ ನಮ್ಮ ತೆಂಗಿಗೆ ಅಪಾಯ ಆಗ್ತಾ ಇದೆಯೇ ಹೊರತು ಒಳ್ಳೇದಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಈಗ ನೀವು ಉದಾಹರಣೆಗೆ ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಯಾವುದೇ ರೋಡ್ ಸೈಡ್ ಅಲ್ಲಿ ತೆಂಗಿನ ಮರಗಳು ಬೆಳೆದಿರ್ತದೆ. ನೀವು ಶಾಲೆಗಳಿಗೆ ಹೋದಾಗ ಅಥವಾ ಹಾಸ್ಪಿಟಲ್ಗಳಿಗೆ ಹೋದಾಗ ಅಥವಾ ಚೌಲ್ಟ್ರಿಗಳಿಗೆ ಹೋದಾಗ ಮನೆ ಮುಂದೆ ಇರ್ತದೆ. ನೀವು ಅದ್ರಲ್ಲಿ ಅದಕ್ಕೆ ಮಾಡ್ತೀರಿ? ನೀವು ಏನು ಮಾಡೋದಿಲ್ಲ, ಅದಕ್ಕೆ ಖಂಡಿತ ಚೆನ್ನಾಗಿರ್ತದಲ್ವಾ. ಸೊ ನಾವು ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ತೆಂಗಿನ ತೋಟವನ್ನ ನಿರ್ವಹಣೆ ಮಾಡಲಿಕ್ಕೆ ಖಂಡಿತವಾಗಿನೂ ಎಷ್ಟು ಸಿಂಪಲ್ ತತ್ವ ಇದೆ ಅಂತೇಳಿ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಅದಕ್ಕೆ ಉಳುಮೆಯನ್ನ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಆದಷ್ಟು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದೀವಿ ಆದಷ್ಟು ಕಡಿಮೆ ಮಾಡಿ. ಓಕೆ, ಉಳುಮೆ ಮಾಡಿಸ್ಲೇಬೇಕು. ಈಗ ಕೆಲವೊಬ್ರು ಇರ್ತಾರೆ, ನಮ್ಮ ತೆಂಗಿನ ತೋಟ ಬಹಳ ಸ್ವಚ್ಛವಾಗಿರ್ಬೇಕು, ನಾವು ಉಳುಮೆ ಮಾಡಿಸ್ಲೇಬೇಕು ಅಂತ ಇರ್ತಾರೆ ಅವರು. ಹೌದು, ಆಯ್ತು, ಉಳುಮೆ ಮಾಡಿಸ್ಬೇಕಲ್ಲ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ತೆಂಗಿನ ಮರದಿಂದ 8-9 ಅಡಿ ದೂರದಲ್ಲಿ ಒಂದು ಪಾತಿ ಮಾಡ್ದಂಗೆ ಮಾಡಿಬಿಟ್ಟು ಅಲ್ಲಿಗೆ ವರ್ಷ ಪೂರ್ತಿ ಉರುಳಿನೋ, ಅವರೇನೋ, ಅಲಸಂದನೋ ಏನೋ ಒಂದು ಹಾಕಿ ಅಲ್ಲಿ ಬಿಟ್ಬಿಡಿ ಅದನ್ನ, ಆ ಜಾಗವನ್ನ ತೊಂದರೆ ಕೊಡ್ಬಿಡಿ ಆ ಜಾಗಕ್ಕೆ. ಬೇಕಾದ್ರೆ ಆ ಮರದ ಪಕ್ಕದಲ್ಲಿ, ಅಂದ್ರೆ ಏನೋ ಆ ಜಾಗ ಉಳಿಕೆ ಜಾಗ ಉಳಿದಿರ್ತದಲ್ಲ, ಅಲ್ಲಿ ಮಾತ್ರ ಉಳುಮೆ ಮಾಡಿಸಿ. ಉಳುಮೆ ಮಾಡಿಸ್ಲೇಬೇಕು ಅಂತ ಹೇಳಿದ್ರೆ, ಇಲ್ಲ ನೀವು ಉಳುಮೆ ಮಾಡ್ಸೋದ್ ಬೇಡ ಅಂತ ಹೇಳಿದ್ರೆ, ಖಂಡಿತವಾಗಿನೂ ನೀವು ಈ ಬೆಳೆಯನ್ನ ಹಾಕಿ ವರ್ಷಕ್ಕೆ ಒಮ್ಮೆ, ಮ್ಯಾಕ್ಸಿಮಮ್ ಒಮ್ಮೆ ಉಳುಮೆ ಮಾಡೋಕಷ್ಟೇ ನೀವು, ಅಥವಾ 2 ಸಲ ಉಳುಮೆ ಮಾಡಿ. ಯಾವಾಗ ಅಂತ ಹೇಳಿದ್ರೆ, ಮುಂಗಾರು ಪ್ರಾರಂಭ ಆದಾಗ ಒಂದ್ಸಲ ಈ ಬೆಳೆಗಳನ್ನ ಹಾಕ್ಲಿಕ್ಕೆ, ಎರಡನೇದು ಹಿಂಗಾರು ಮುಗ್ದಾಗ ಹಿಂಗಾರು ಪ್ರಾರಂಭ ಒಂದ್ಸಲ ಬೆಳೆಗಳನ್ನ ಹಾಕ್ಲಿಕ್ಕೆ. ಖಂಡಿತವಾಗಿ ನಿಮ್ ತೆಂಗಿನ ತೋಟವನ್ನ ಖಾಲಿ ಬಿಡಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು, ಇದು ಒಂದು ಟ್ರ್ಯಾಕ್ಟರ್ದು. ಎರಡನೇದು ನೀರಾವರಿ ಪದ್ಧತಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲೋ ರೈತರು ನೀರನ್ನ ಆಯಿಸ್ತಾ ಇದ್ದಾರೆ, ಖಂಡಿತ ಕಡಿಮೆ ಮಾಡಿ. ಆಯಿಸೋದ್ರಿಂದ ಬೇರಿಗೆ ಸಾಕಷ್ಟು ಡ್ಯಾಮೇಜ್ ಆಗ್ತದೆ, ಬೇರು ಉಸಿರು ಕಟ್ತವವು. ಒಮ್ಮೆ ನೀರು ತುಂಬಿಡ್ತೀವಿ, 15 ದಿವಸ ಆದ್ಮೇಲೆ ಒಮ್ಮೆ ಜಮೀನನ್ನು ಒಣಗಿಸ್ತೀವಿ ನಾವು. ಸೊ ಅದು ತೆಂಗಿಗೆ ಬಹಳ ಕೆಟ್ಟದ್ದು, ಅದನ್ನ ಬಿಡಿ. ಸೊ ಈ ಒಂದು 2-3 ಪದ್ಧತಿಗಳನ್ನ ಬದಲಾವಣೆ ಮಾಡದೆ ಹೋದ್ರೆ, ನೀವೇನೇ ಔಷಧಿ ಕಟ್ಟಿದ್ರೂ ಸಹ ಅಣಬೆ ರೋಗ ಅಥವಾ ಕಾಂಡಸರ ರೋಗ ಕಡಿಮೆ ಆಗೋದಿಲ್ಲ. ಅದರಿಂದ ನಾವು ತೆಂಗಿನ ತೋಟಕ್ಕೆ ನಾವು ಏನ್ ಬೇಕು ಅಂತ ನಾವೇ ಕಂಡುಕೊಂಡು, ಆ ಸಾಕಷ್ಟು ಜನ ರೈತರು ಉಳುಮೆ ಮಾಡದಲ್ಲೇ ಒಳ್ಳೆ ಒಳ್ಳೆ ಕಾಯಿ ಕೇಳ್ತಾ ಇದಾರೆ ನಮ್ಮಲ್ಲಿ. ಯಾಕೋ ಕೆಲವು ಸರ್, ನನ್ನ ಪಕ್ಕ ತೋಟದವ್ರು ಕೆಲವರು ಬಹಳ ವರ್ಷದಿಂದ ನಾವು ಸುಮ್ಮನೆ ಆಳ್ಬಿಟ್ಟು. ಹೇಳಿ ಶಂಕರಯ್ಯ. ಮರದಲ್ಲಿ ಇರ್ತಕ್ಕಂತ ಗೊನೆ, ಅಲ್ಲಿರುವಂತ ಗರಿಗಳ ಸಂಖ್ಯೆ, ಆ ಒಂದು ಗಾತ್ರ, ನಾವು ಏನ್ ಮೇಂಟೈನ್ ಮಾಡ್ತಾ ಇದೀವಿ ಅದ್ರಲ್ಲಿ ಇಲ್ಲ ಈಗ. ಹೌದು, ಸಾಕು, ಅದೇ ಒಳ್ಳೆ ಪಾಠ ಅಲ್ವಾ. ಫುಲ್ ಮೇಲ್ ಮೇಲ್ ಬದುಕೆ ಇದೆ ಅದಕ್ಕೆ. ಹೌದು, ಅದಕ್ಕೆ ಈಗ ಬೆಳೆದಿದ್ದೆಲ್ಲ ಅಲ್ಲೇ ಅಲ್ಲೇ ಸೊಪ್ಪಾಗಿ ಬೀಳ್ತಾ ಇದೆ. ಮತ್ತೆ ಅವ್ರಿಗೂ ಮೇಂಟೆನೆನ್ಸ್ ಮಾಡಲ್ಲ ಅಂತ ನಾವ್ ಹೇಳ್ತೀವಿ, ಬಟ್ ಆ ಮೇಂಟೆನೆನ್ಸ್ ಮಾಡದೆ ಇರೋದೇ ಅದಕ್ಕೆ ಪೂರಕವಾಗಿರೋದು ಈಗ. ಹೌದು, ಅದನ್ನೇ ಹೇಳಿದ್ ನಿಮ್ಗೆ, ಅದನ್ನೇ ಹೇಳಿದ್ ನಿಮ್ಗೆ. ಸರ್, ಈಗ ನಿಮ್ ಹತ್ರ ಒಂದ್ ಸಜೆಷನ್ ಸರ್, ಯಾವ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ, ಒಂದೇ ಒಂದ್ ಮರ ನಮ್ದು, ಒಂದ್ ಮರ ಹೋಗ್ಬಿಡ್ತು, ಇನ್ನೊಂದ್ ಮರ ಈಗಾಗ್ಲೇ ಆ ಇದಕ್ಕೆ ಅಂತ ತರುಪ್ತಾ ಇದೆ. ಈಗ ನೀವ್ ಹೇಳ್ದಂಗೆ ಚಂದು ರಸದ ಗುರುತು ಕಾಣ್ತಾ ಇದೆ ಕಾಂಡದಲ್ಲಿ. ಹೌದು, ಈಗ ಅದಕ್ಕೆ ನಾನು ಹೇಳ್ಬಿಡ್ತೀನಿ, ಯಾಕೆ ಒಂದು ಪರಿಹಾರ ಕ್ರಮಗಳನ್ನ ಹೇಳ್ತೀನಿ. ಮೊದ್ಲಿಗೆ ನೀವೇನ್ ಮಾಡಿ,